ದೇವಾಪುರ್ ಗ್ರಾಮದ ಮಹದೇವಪ್ಪ ಕಂತಿ ಅವರೊಂದಿಗೆ ಮಾತುಕತೆ ಇದೆ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಬಬಲೇಶ್ವರ ತಾಲೂಕು ದೇವಾಪುರ ಗ್ರಾಮದ ಪ್ರಗತಿಪರ ದ್ರಾಕ್ಷಿ ಬೆಳೆಗಾರರಾಗಿರುವಂತಹ ಮಹದೇವಪ್ಪ ಕಂತಿಯವರ ತೋಟದೊಳಗ ಇದ್ದೀವಿ. ಮಹದೇವಪ್ಪ ಕಂತಿಯವರು ಸುಮಾರು ವರ್ಷಗಳಿಂದ ಕಪ್ಪು ದ್ರಾಕ್ಷಿಯನ್ನ ಬೆಳೀತಾ ಇದ್ದಾರೆ, ಅದನ್ನ ವೈನ್ ಉತ್ಪಾದನೆಗಾಗಿ ಅವರು ಮಾರಾಟ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಹೈನುಗಾರಿಕೆಯಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರ ಅನುಭವಗಳು ನಮ್ಮ ಯುವ ರೈತರಿಗೆ ಮಾದರಿ ಆಗಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ಆಮೇಲೆ ಯಾರಿಗೆ ಹೈನುಗಾರಿಕೆ ಒಳಗ ಆಸಕ್ತಿ ಅದ ಅವರು ಕೂಡ ಇಲ್ಲಿಂದ ಪಾಠಗಳನ್ನ ತಗೊಳ್ಬಹುದು. ಮಹದೇವಪ್ಪ ಕಂತಿಯವರೇ, ತಮಗ ನಮಸ್ಕಾರ. ನಮಸ್ಕಾರ. ಈ ಕಪ್ಪು ದ್ರಾಕ್ಷಿಯನ್ನ ನೀವು ಯಾವಾಗಿಂದ ಬೆಳೆಯಕತ್ತೀರಿ? 2 ವರ್ಷ ಆಯ್ತು ಸರ್ ಬೆಳೆಯಕತ್ತ. ಚಲೋ ಅನಿಸೈತ್ರಿ ಸರ್, ನಮಗ ಔಷಧ ಕಂಬರ್ದತ್ರಿ, ಲೇಬರ್ ಚಾರ್ಜ್ ಕಂಬರ್ದತ್ರಿ, ಹಿಂಗಾಗಿ ನಮಗ್ ಚಲೋ ಅನಿಸ್ತೈತ್ರಿ. ನಿಮ್ದು ಎಷ್ಟು ಜಮೀನೊಳಗ ನೀವು ಬೆಳೀತಾ ಇದ್ದೀರಿ, ಮತ್ತ ಯಾವ ರೀತಿ ಒಳ್ಳೆ ಉತ್ಪಾದನೆ ತಗೋಬೇಕು ಅಂತಂದ್ರ ಏನೇನು ತಾವು ಅನುಕರಣೆ ಮಾಡ್ತಾ ಇದ್ದೀರಿ, ಏನು ತಂತ್ರಜ್ಞಾನವನ್ನ ಅಳವಡಿಸಿಕೊಂಡಿದ್ದೀರಿ, ಮತ್ತ ಏನು ತಳಿಯನ್ನ ಬೆಳೀತಾ ಇದ್ದೀರಿ, ಈ ಎಲ್ಲಾ ವಿಚಾರಗಳನ್ನ ಸ್ವಲ್ಪ ವಿವರವಾಗಿ ಹೇಳ್ತೀರಿ? ಕೆಬರ್ನೆಟ್ ತಳಿ ರೀ ಸರ್, ಅದು ಸಿರಾಜ್ಗಿಂತ ಕೆಬರ್ನೆಟ್ ಅಂದ್ರೆ ಚಲೋ ಅಂತೇಳಿ ಅದನ್ನ ಹಚ್ಚಿವ್ರಿ ಸರ್. ಅದನ್ನ ಹಚ್ಚೋದ್ರಿಂದ ಈ ಸರ್ಕಾರಿ ಗೊಬ್ಬರನು ಏನ್ ಅವಶ್ಯ ಬಾಳ ಇಲ್ರಿ, ಔಷಧ ಕಮ್ರಿ ಸರ್. ಅದಕ್ಕೆ ನಾವು ಇದ ತಿಪ್ಪಿ ಗೊಬ್ಬರ ಹಾಕಿ ನಾವು ಏನ್ ಯಾವಾಗ ಹೋಗಿ ಕಂಡ್ರನ ಔಷಧ ಹೊಡಿಬಹುದು, ಅಲ್ಲಿ ತನ ಏನ್ ಇಲ್ರಿ ಅದ್ರದ್ದು. ಹಿಂಗಾಗಿ ಮಾಲ್ ಇಳುವರಿ ಚಲೋ ಬರ್ತೈತಿ ಸರ್. ಅಂದ್ರೆ ಈ 2 ಎಕರೆಗೆ ನಮ್ಗೆ 10 ಹಣ್ಣೆ ಟನ್ ಹೊಡ್ತೈತಿ ಸರ್. ನಮ್ಗೆ ಈಗ ಲಾಕ್ಡೌನ್ ಕಿಂತ ಮೊದಲ ಅದು 70-75 ತನ ರೇಟ್ ತಗೊಂಡ್ರ ಸರ್. ಲಾಕ್ಡೌನ್ ಯಾವಾಗ ಹೇಳಿ ಕಂಪ್ನಿಯವರು ರೇಟ್ ಕಮ್ಮಿ ಆಗೈತಿ, ನಮ್ಮ ವೈನ್ ಮಾರಿಲ್ಲ ಅಂತೇಳಿ 50-55 ತೋತಾರ ಸರ್. ಆ ಪ್ರಕಾರ ನಾವು ಮೊದಲು ಚಿಕ್ಕಬಳ್ಳಾಪುರ ಕಳಿಸ್ತಿದ್ರು ಸರ್. ಅವರು ಮುಂದೇನೋ ಅಲ್ಲಿ ಕಂಪ್ನಿಯೊಳಗೆ ಲಾಸು ಏನೋ ನಮ್ಗೆ ಗೊತ್ತಿಲ್ಲ, ನಿಮ್ಮ ಮಾಲ್ ನಮ್ಗಟ್ ಭಾಳ ಆಗೈತಿ ಎಲ್ಲರೂ ಕೊಡಿರತ್ತೇಳಿ ಬೇಡಂತ ಸರ್. ಅಲ್ಲಿಂದ ನಾವು ಇಲ್ಲೇ ಸೊಲ್ಲಾಪುರ ಹುಡುಗಿ ನಿಸರ್ಗ ಕಂಪ್ನಿ ಅಂತೇಳಿ ಅಲ್ಲಿ ಕೊಡ್ತೀವ್ರಿ ಸರ್. ಚಲೋ ತಗೋತಾರ ಅವರು, ನಮ್ಮ ಮಾಲ್ ಚಲೋ ಒಳ್ಳೆ ಅದ ಅನಿಸೈತ್ರಿ. 2 ಎಕರೆ ನೆಲ್ದಾಗ ನಾವು 12 ಟನ್ ತನ ಬೆಳೆ ಸರ್. 12 ಬೆಳತೈತ್ರಿ, 13 ಬೆಳಿತೈತ್ರಿ, ಒಮ್ಮೆ 10 ಬೆಳಿತೈತ್ರಿ. ನಾವ್ ಹೆಂಗ್ ಇದಕ್ ಮಾಡ್ತೇವೆ ಹಂಗ್ ಬೆಳೆ ಸರ್. ನಿಮ್ದು ಈಗೇನು ಕಂಪನಿ ಕೊಡ್ತಾ ಇದ್ರಿ, ಅದು ಎಲ್ಲಾ ವ್ಯವಹಾರಗಳೆಲ್ಲ ಸುರಳಿತ ಆಗ್ತಾ ಇದಾವ? ಸರಳ ಅದಾವ ಸರ್, ಎಲ್ಲಾ ಸರಳ ಅದಾವ್ರಿ. ನಾವು ಇಲ್ಲಿ ಲೇಬರ್ ನಚ್ಚಿ ಕಟ್ ಮಾಡಿ ಇವ್ರ ಜವಾಬ್ದಾರಿ ನಮ್ದ್ರಿ ಸರ್. ಅವ್ರು ಹೋದ್ ತಾವ ಎಲ್ಲಾ ಕಾಟ ಮಾಡಿ ಎಲ್ಲಾ ತಮ್ಮ ಟ್ರಕ್ ತಂದು ಹೋಗ್ತಾರೆ ಸರ್. ನಮ್ಗೇನ್ ತೊಂದ್ರೆ ಅಂತ ಏನ್ ಬಾಳ ಇಲ್ಲ ಸರ್, ನಮ್ಗ ಒಳ್ಳೇದ್ ಅನ್ಸೈತ್ರಿ ಸರ್. ಈಗೇನು 2 ಎಕರೆ ಜಮೀನೊಳಗೆ ತಾವು ಬೆಳೀತಾ ಇದ್ದೀರಿ, ಮುಂದಿನ ದಿನಗಳಲ್ಲಿ ಇದನ್ನ ಇನ್ನೂ ಹೆಚ್ಚು ಮಾಡಬೇಕು, ಇಳುವರಿ ಹೆಚ್ಚು ತಗೊಳ್ಬೇಕು ಅನ್ನುವಂಥದ್ದು ಏನಾದ್ರು ವಿಚಾರಗಳದಾವ? ಐತ್ ಸರ್, ಇನ್ನೂ ಒಂದ್ 2 ಎಕರೆ ಬೇರೆ ಅದನ್ನ ಹಚ್ಚಬೇಕಂತ ವಿಚಾರ ಐತ್ರಿ. ಹಚ್ಚಿ ಅದ್ ನಮ್ಗೆ ಚಲೋ ಅನಿಸೈತ್ರಿ, ಅದನ್ನ ಇನ್ನೊಂದ್ 2 ಎಕರೆ ಮಾಡ್ಬೇಕಂತೇಳಿ ನಮ್ಮ ಅಭಿಪ್ರಾಯ ಸರ್. ಅದನ್ನ ಮಾಡ್ಬೇಕಂತ ಮಾಡ್ತೀವ್ರಿ ಸರ್, ಚಲೋ ಅನಿಸೈತ್ರಿ. ನಮಗೆ ತಿನ್ನು ಕಾಯ್ಕಿಂತಲೂ ಚಲೋ ಅನಿಸೈತ್ರಿ, ಅಂದ್ರೆ ಖರ್ಚು ಕಮ್ಮಿ ಸರ್. ಇದಕ್ಕೆ ಲೇಬರ್ ಯಾವತ್ತು ಬೇಕು, ತಿನ್ನು ಕಾಯಿ ಲೇಬರ್ ಯಾವತ್ತು ಪಡಾಬಿಡ್ರಿ ಸರ್, ಹೆಂಗಿಲ್ರಿ. ಮತ್ತ ರೋಗ ಅಂತರ ಕಂಟ್ರೋಲ್ ಇದಕ್ಕಿತ್ತಾರೆ, ತಿನ್ನು ಕಾಯ್ಕಿಂತ ರೋಗ ಕಮ್ರಿ. ಅದಕ್ಕೆ ಅದರಿಂದ ಅದಕ್ಕೆ ನಮ್ಗೆ ಲಾಭ ಅನಿಸಿ ಅದನ್ನ ಮಾಡ್ಬೇಕಂತ ವಿಚಾರದಾಗದೇವ್ರಿ ಸರ್. ಈಗ ಸಾಮಾನ್ಯ ಬಿಳಿ ದ್ರಾಕ್ಷಿ ಏನಿರ್ತಾವ ಅವು, ಆಮೇಲೆ ಈ ಕಪ್ಪು ದ್ರಾಕ್ಷಿಗೆ ಚಟ್ನಿ ಮಾಡೋದಾಗ್ಲಿ ಅಥವಾ ಬೇರೆ ಬೇರೆ ಏನು ನಾವು ಅದಕ್ಕೆ ಕಾಳಜಿ ತಗೊಳ್ಬೇಕು, ಈಗಾಗ್ಲಿ ಹೇಳಿದ್ರೆ ರೋಗ ಅದೆಲ್ಲ ಒಂದ್ ಸ್ವಲ್ಪ ಕಡಿಮೆ ಇರ್ತಾವ ಕಪ್ಪು ದ್ರಾಕ್ಷಿಗೆ ಅಂತೇಳಿ. ವಿಶೇಷವಾಗಿ ಚಟ್ನಿ ಮಾಡುವಂತಹದ್ದು ಏನ್ ಕೆಲಸ ಅದ, ಇದಕ್ಕೆ ಯಾವ ರೀತಿಯಾದಂತಹ ಒಂದು ಎಚ್ಚರಿಕೆ ತಗೋಬೇಕಂತೀರಿ? ಎಲ್ಲ ಸೇಮ್ ಸರ್, ಅದಕ್ಕೆ ಎಚ್ಚರಿಕೆ ಅಂತ ಏನೇನು ಅದು ಡೇಟ್ ಇರ್ತೈತಿ ಸರ್. 5 ತಾರೀಕು ಒಂದು ರೂಲ್ಸ್ ಚಿಕ್ಕಮ್ಮ 10-12 ತಾರೀಕದಾಗ ಮಾಡಬಹುದ್ರಿ. ಚಟ್ನಿ ಸೇಮ್ ಮಾಡುಪ, ಲೇಬರ್ ಚಾರ್ಜ್ ಒಂದಾರೆ, ನಾರ್ಮೆಕ್ಸ್ ಸೇಮ್ ಬರ್ತದ್ರಿ ಎಲ್ಲ, ಅದ ಒಂದ ಸೇಮ್ ರೀ. ಅದಕ್ಕೆ ಉಳಿದ ಔಷಧನ್ಯಾಗ ಕಮ್ರಿ ಸರ್, ಅದೇನ್ ಚಟ್ನಿದು ಏನ್ ತೊಂದ್ರೆ ಇಲ್ಲ ಸರ್. ಅವ ಲೇಬರ್ ಮೇಲೆ ಮಾಡ್ತಿವ್ರಿ, ಒಮ್ಮೆ ನಾವು ಕೈಯಾಗಿ ಇಲ್ಲೇ ಹುಡುಗರು ಸಿಕ್ಕು ಅಂದ್ರೆ ಮಾಡ್ತಿರಿ ಸರ್. ಅದ ಸೇಮ್ ರೀ, ಎಲ್ಲ ಡಾರ್ಮೆಕ್ಸ್ ಹಚ್ಚೋದು ಅದೆಲ್ಲ ಅದ ಸೇಮ್ ಬರ್ತೈತ್ರಿ. ಮುಂದ ಔಷಧ ಕಮ್ಮ, ಲೇಬರ್ ಕಮ್ಮ ಚಾರ್ಜ್ ರೀ, ಹಿಂಗಾಗಿ ನಮಗ ಅದ ಲಾಭ ಅನ್ಸಕ್ತೈತಿ ಸರ್. ಈ ಕಪ್ಪು ದ್ರಾಕ್ಷಿ ಬೆಳೆದಕ್ಕಿಂತ ಮೊದ್ಲ ಇದ್ರ ಬಗ್ಗೆ ಏನಾದ್ರು ತಿಳ್ಕೊಂಡು ಟ್ರೈನಿಂಗ್ ತಗೊಂಡು ಇಂತದೇನಾದ್ರು ಮಾಡಿರ್ತಾವ? ಏನಿಲ್ಲ ಸರ್, ಬಬಲೇಶ್ವರದವ್ರ ಕೊಕ್ರೆ ಸಾಹೇಬ್ರ ಅಂತೇಳಿ ನಮ್ಮಲ್ಲಿ ಒಂದ್ ಜಾಗ ಹಿಡಿದು ಮಾಡ್ಯಾರ ಸರ್. ಅವ್ರ ಅಭಿಪ್ರಾಯ ಮೇಲೆ ಮಾಡಿದಿವ್ರಿ. ಹಂಗ ಅವ್ರು ಏನ್ ನಮ್ಗೇನು ಟ್ರೈನಿಂಗ್ ಕೊಟ್ಟಿಲ್ಲ, ಏನಿಲ್ಲ ರೀ, ಹಚ್ಚೋದು ಅಟ್ಟಿಂಗ್ ಬೆಳೆಸೋದ ಹೇಳಿದ್ರಿ. ಆ ಪ್ರಕಾರ ನಾವು ಹಚ್ಚಿ ನಮ್ಮ ಸ್ವತ ಸ್ಯಾಣಿತನದಿಂದ ಮಾಡಿ ಮಾಡ್ಕೋತ ಹೊಂಟಿವಿ ಸರ್. ಔಷಧಿ ಈಗೇನು ಎಲ್ಲ ತರ ಯಾವ್ ದೊಡ್ಡದ ಏನ್ ಹಾಕತ್ತೆ ಅನ್ನೋದು ನಮಗೂ ಮಾಹಿತಿ ಇರ್ತೈತ್ರಿ. ಅದ್ರ ಅದ್ರ ಪ್ರಕಾರ ನಾವು ಮಾಡ್ಕೋತ ಹೊಂಟಿವಿ ಸರ್. ಅದೇನು ಯಾರನ್ನು ಏನ್ ಟ್ರೈನಿಂಗ್ ಮಾಡಿಲ್ಲ, ನಾವು ಎಲ್ಲಿ ಹೋಗಿಲ್ಲ, ಏನಿಲ್ಲ, ಇಲ್ಲ ಸ್ವಂತ ಮಾಡಿ ಸರ್. ಎಲ್ಲಾ ದ್ರಾಕ್ಷಿಯನ್ನ ನೀವು ಕಂಪನಿಗೆ ಕೊಡ್ತೀರಿ, ಹೊರಗೆ ಮಾರಾಟ ಮಾಡೋದಿಲ್ಲ? ಇಲ್ಲ ಸರ್, ಹೊರಗೆ ಯಾರು ತೊಳಲ್ಲ ಸರ್, ಅದನ್ನ ಅದು ವೈನ್ ಕತ್ತ ಹೋಗುದ್ರಿ, ಮತ್ತೆ ಎಲ್ಲಿ ತೊಳನ್, ಮತ್ತೆ ಈ ಕಂಪ್ನಿಯವ್ರ ಬಿಟ್ಟು ಮತ್ತೊಂದು ಕಂಪ್ನಿಯವ್ರ ತಗೋಬೇಕ್ರಿ. ನಮ್ಗೆ ಇವ್ರು ಒಳ್ಳೆ ಅನಿಸ್ತಾ ಇಲ್ಲೇ ಕೊಡಕತ್ತೀವ್ರಿ, ನಾವು ಕಾಯಂ ಕೊಡ್ತೀವ್ರಿ. ಅದು ಅಗ್ರಿಮೆಂಟ್ ಅತ್ ಮಾಡ್ಕೋತಾರ ಸರ್. ಅಗ್ರಿಮೆಂಟ್ ಅತ್ ಮಾಡ್ಕೊಂಡಾಗ ಮೊದಲು ನಮ್ ತ್ವಾಡೆ ಅತ್ತೇಳಿ ಹಂಗ ಓದ್ತಿವಳತನ ಬಿಟ್ರಿ. ಈಗೂ ಅಗ್ರಿಮೆಂಟ್ ಅನ್ನ ಇಲ್ರಿ, ನಿಮ್ ಪಡ ಅಟ್ಟ ಎರಡ್ ಮೂರು ವರ್ಷ ಇದ್ದಾಗಿಂದ ಆರ್ ಮಾಡ್ಕೋತಿದ್ವಿ, ನಿಮ್ ಪಡ ಹತ್ತು ಹನ್ನೆರಡು ವರ್ಷ ಆಗೈತಿ, ಇನ್ನ ಮಾಲ್ ಕಮ್ಮಕತಿ, ಅಗ್ರಿಮೆಂಟ್ ಬ್ಯಾಡ ಅನ್ನೋ ಲೆಕ್ಕಕ್ಕೆ ಬಂದ್ರಿ ಅವರು. ನಿಮ್ ಮಾಲ್ ತಗೋತೀವಿ ರೀ, ಹೆಚ್ಚು ರೇಟ್ ಆದಾಗ ಹೆಚ್ಚು ತಗೋತೀವಿ, ಕಮ್ ರೇಟ್ ಆದ ಕಮ್ ತಗೋತೀವಿ. ಹಂಗೇನ್ ಮಾಡೋದು ಬ್ಯಾಡ ಅನ್ನ ನಾವು ಹಂಗ ಅದನ್ನ ಮೇಲೆ ಹೊಂಟಿವಿ ಸರ್. ಏನೇನು ಇಳುವರಿ ಮತ್ತೆ ಏನೇನು ಆದಾಯ ನಿಮಗೆ ಬೀಳ್ತದೆ ಅಂತೀರಿ? ಒಂದ್ ಎಕರೆಕ ಐದು ಆರು ಟನ್ ಬೀಳ್ತೈತ್ರಿ, ಅದು ಅರವತ್ತು ಬೀಳ್ತೈತಿ, ಎಪ್ಪತ್ತು ರೇಟ್ ಬೀಳ್ತೈತ್ರಿ ನಮಗ. ಅದ್ರ ಮೇಲೆ ನಮಗ ಇದು ಆಗತ್ತೆ. ಈಗ ಒಂದ್ ಹತ್ತು ಟನ್ಗೆ ಎಪ್ಪತ್ತಂದ್ರೆ 7 ಲಕ್ಷ ರೂಪಾಯಿ ಆಗತ್ರಿ. ಅದ ಈ 70 ರೇಟ್ ಇಡಿದ್ರು, 50 ಹಂಗ 5 ಲಕ್ಷ ರೀ. ಹಿಂಗ ರೇಟ್ ಅದ ಹೆಂಗ ಆಕತ್ತೆ ಅದ್ರ ಮೇಲೆ ಇಂಪೋರ್ಮೆಂಟ್ ಆಗತ್ರಿ. ಮತ್ತೆ ಇನ್ನೂ ಕಾಯ್ದು ಅವ್ ಹೆಚ್ಚಿಗೆ ಕಾಯಿಡಿಸ್ತಾನ್ರಿ, ಹೆಚ್ಚಿಗೆ ಮಣುಕ್ ಮಡುಕ್ ಖರ್ಚು ಹೆಚ್ಚರಿ ಅದರಿಂದ, ಅದ್ ಖರ್ಚಿನಿಂದ ಮಾಲ್ ಹೆಚ್ಚು ಅನಸ್ತೈತ್ರಿ. ಅದ್ರ ಹಿಂದ್ ಖರ್ಚು ಕಾಣಂಗಿಲ್ಲ ಸರ್, ತಿನ್ನೂ ಕಾಯ್ದು ಮಾಡಿದ ಔಷಧ ಅದನ್ನೆಲ್ಲ ಲೆಕ್ಕ ತೆಗೆದ್ರೆ ಇದರಟ್ಟೆ ಬಿಡ ಸರ್. ನೀವ್ ಈಟ ಯಾಕಂದ್ರೆ ಕಂಡಾಪ್ಟ ಮಾಲ್ ತೆಗಿರತ್ತಾರೆ ಸರ್, ಅದ್ ತೆಗದ್ರೆ ಅದ್ ಹಿಂದ್ ಖರ್ಚು ಮಾಡೈತ್ರಿ. ಈಗ ನಾವು ಮಣುಕ್ ಮಾಡ್ಬೇಕಾದ್ರೆ ಈಗ ಕಂಡಾಪ್ಟ ಖರ್ಚು ರೀ, ಅದು ಇನ್ ಲೇಬರ್ ಅವನು ಇದು ಹಾಕು, ರ್ಯಾಕಿಗೆ ಹಾಕ್ಬೇಕು, ತಿರ್ಕಿಸ್ಬೇಕು, ಎಲ್ಲಾ ಅದು ಮಣುಕ್ ತಯಾರಾಗಬೇಕಾದ್ರೆ ಮೊದಲು ಎಟ್ ನಾವು ಖರ್ಚು ಹಚ್ಚಿ ಕಾಯಿ ಬೆಳೆಸಿರ್ತೀವ್ರಿ, ಅಟ್ ಅದು ಈಗ ಬರ್ತೈತ್ರಿ. ಇದ್ರ ಏನಿಲ್ಲ ಸರ್, ರುಚಿ ಶುಗರ್ ನೋಡ್ತಾರ್ರಿ, 22-23 ಪಾಯಿಂಟ್ ಬರ್ತಾನ ಚಟ್ನಿ ಹೇಳ್ಬಿಡ್ತಾರ ಇಂಥ ಡೇಟಿಗೆ ಮಾಡೋದತ್ತೇಳಿ. ಅವತ್ತ ನಾವು ಮಾಡಿ ಗಾಡಿ ಕೊಟ್ಬಿಡುದ್ರಿ ಸರ್, ನಮ್ ಕಾಟ ಮನಿಗೆ ಬರ್ತೈತಿ, ಅದ್ರ ಮೇಲೆ ಪೇಮೆಂಟ್ ರೀ. ಇದೇನ್ ನಮಗ್ ಅಂತ್ರಿ ಅನಿಸಿಲ್ರಿ ಸರ್. ಅದ್ ಇಳುವರಿ ಹಚ್ಚ ಕಾಣಬಹುದ್ರಿ ಹೊರಗ್ ನೋಡಾಕ, ಹಿಂದ ಅದ್ರ ಖರ್ಚು ತಗದ್ರೆ ಇದ್ರ ಸೇಮ್ ಬಿಡ್ತೈತಿ ಸರ್. ಮತ್ ಅದಕ್ಕೆ ಹಾಕೋದ್ ಒಟ್ಟಿಗೆ ಪ್ರತಿ ವರ್ಷ ತಿಪ್ಪಿಗೊಬ್ರು ಬೇಕ್ರಿ ಸರ್. ಅದಕ್ಕೆ ಇದಕ್ಕೆ ಬರ್ಲಿಕ್ಕೂ ನೇಡ್ರಿ ಸರ್. ಏನೋ ನಾವು ಇದ ಡಿಎಪಿ ಯಾವ್ದಾರ ನಾವು ಸಾವಯವಕ್ಕೆ ಯಾವ ಗೊಬ್ಬರ ಹಾಕಿದ್ರು ಸರ್, ಅದ್ರ ಮೇಲೆ ಕಾಯಾಗ್ತಿರ್ತೈತ್ರಿ. ಅದ ಹಂಗಿಲ್ರಿ, ತಿಪ್ಪಿ ಗೊಬ್ಬರ ಹಾಕ್ಲಿ ಆ ವರ್ಷ ಕಾಯಿನ ಆಗುದಿಲ್ರಿ, ಕಮ್ ಆಗಿಬಿಡ್ತೈತಿ, ಅದಕ್ಕೆ ಇಳುವರಿ ಕಮ್ ಆಕತ್ರಿ. ಅದಕ್ಕೆ ಬಹಳ ಮೇಯಿಸ್ಬೇಕ್ರಿ, ಬಹಳ ಮೇಯಿಸಿದಾಗ ಕಾಯಿ ಕೊಡ್ತೈತ್ರಿ. ಇಲ್ಲಿ ಅಂದ್ರೆ ನಾವು ಹಾಕೋದು ಅಷ್ಟು ಮಾಡಿದ್ರೆ ರಾಸ್ತ ಆಗುದಿಲ್ರಿ. ಇದಕ್ಕೆ ನಾವು ಕಮ್ ಹಾಕಿದ್ರು ಬರಟ್ ಬರತ್ತೆ ಸರ್. ಅದಕ್ಕಾಗಿ ನಮಗೆ ಇದು ಅನಿಸಿ ಇದನ್ನ ಮಾಡಿದ್ರಿ ಸರ್. ಈಗ ಒಂದೇ ಕಂಪನಿಯನ್ನ ನೀವು ಬಹಳ ದಿವಸದಿಂದ ನೆಚ್ಚಿಕೊಂಡಿರಿ, ಬೇರೆ ಕಡೆ ಎಲ್ಲರೇ ಮಾರ್ಕೆಟ್ ಮಾಡಬೇಕು ಅಂತ ಹೇಳಿ ಏನಾದ್ರೂ ಅಧ್ಯಯನ ಮಾಡಿರ ಹೆಂಗಂತ? ಇನ್ನ ಏನ್ ಮಾಡಿಲ್ಲ ಸರ್, ನಮಗೆ ಚಲೋ ಅನಿಸಿಲ್ಲ ಕೊಡಕತ್ತಿವ್ರಿ. ಇನ್ನು ಇವ್ರಿಗಿಂತ 10 ರೂಪಾಯಿ ಹೆಚ್ಚಿಗೆ ಬೀಳಿದ್ರು ಕೊಡ್ಬೋದು ಸರ್. ಈ ವರ್ಷ ಹೋಗಿ ಬಂದ್ ಮುಂದೆ ನಾವು ಮಾಲ ಇದು ಆಕೈತಿಪ್ಪ, ನಿಮ್ ಮಾತ್ ಬೇರೆ ಕೊಡ್ರಿ ಅಂದ್ ಮಾತು ಹುಡುಕ್ಯಾರಿ ಯಾರು ಹಚ್ಚಿಕೊಳ್ಳಂಗಿಲ್ಲ ಸರ್. ನಾವು ಒಂದ್ 10 ರೂಪಾಯಿ ಸೈ ಅಲ್ಲಿ ತುಟ್ಟಿ ಅಲ್ಲಿ ಕೊಟ್ಟಿವಂದ್ರಿ, ನಮ್ಮ ಮಾಲ್ ಯಾವಾಗಾದ್ರೂ ಬಂದ ಅರ್ಥಸ್ ರಾತ್ರಿಗೆ ಹೋಗ್ತಾರ ಅನ್ನೋ ಧೈರ್ಯ ಇರ್ತದೆ ಸರ್. ಅಗ್ರಿಮೆಂಟ್ ಅಂದ್ರೆ ಏನು ಚಿಂತಿಲ್ರಿ, ನಾವು ಹೆಂಗ್ ಬೆಳೆದ್ರು ಹೋಗ್ತಾರೆ. ಅಗ್ರಿಮೆಂಟ್ ಇರ್ಲಿಕ್ಕಂದ್ರೆ ನಾವು ಸ್ವಲ್ಪ ಒಬ್ಬರು ಗಟ್ಟಿ ಹಂಗೆ ಹಾಕೊಂಡ್ರೆ ನಮಗ್ ಮೆಸ್ತಾರೆ. ಈ ವರ್ಷ 10 ರೂಪಾಯಿ ಹೇಗೆ ಸಿಕ್ತು ಕೊಟ್ಟಿವು, ಮರಿ ವರ್ಷ ನಮ್ಮ ಮಾಲ್ ವಾಲೆ ಅಂದ್ರೆ ಇವ್ ಬಂದು ಅದಕ್ಕೆ ಕಮ್ ಕೇಳಕತ್ತಾನ್ರಿ. ಅದಕ್ಕಾಗಿ ಅವ್ನು ಅಂದಂಗ್ ಕೊಟ್ಟು ನಾವು ಅಲ್ಲೇ ಇದು ಮಾಡ್ತೀವಿ. ಇದಕ್ಕಾಗಿ ನಮ್ಗೆ ಪಾಡ ಅನ್ಸೈತ್ರಿ, ಕೊಡ್ಬೋದ್ರಿ. ಅವ್ ಏಕದಮ್ ಬಂದೆ ಅವ್ನು 50 ಅಂದ್ರೆ 60 ಕೊಡ್ತಾನೆ, 70 ಕೊಡ್ತಾನೆ, ಇದೊಂದ್ ವರ್ಷ ಅನ್ಬೋದ್ರಿ ಮಾಲ್ ಕಮ್ಮಿ ಸಂಬಂಧ. ಮುಂದಿನ ಕಾವ್ ಮಾಲ ಬಾಳ ಆತ್ನಾರ ವಾಲ್ಯ ಅಂದ್ರೆ ನೀವು 20-20 ಕೇಳಕತ್ತಾನ್ರಿ. ಅದಕ್ಕೆ ಬ್ಯಾಡ, ನಮ್ಗೆ ಏನೊಂದ್ ರೇಟ್ ಅವ್ರು ಕೊಡ್ತಾರ ಆ ರೇಟಿನ ಮೇಲೆ ನಾವು ಕೊಡ್ತೀವಿ ಸರ್. ಈ ಊರೊಳಗಾಗ್ಲಿ ಅಥವಾ ಸುತ್ತಮುತ್ತಲಾಗ್ಲಿ ಕಪ್ಪು ದ್ರಾಕ್ಷಿ ನೀವ್ ಒಬ್ಬರೇ ಬೆಳೀತಿದ್ರ ಅಥವಾ ಬೇರೆ ಯಾರಾದ್ರೂ ಬೆಳೀತಾ ಇದ್ದಾರ? ನಮ್ಮೂರಾಗ ಇನ್ನೊಬ್ಬರದಾರ ಸರ್, ಕೊಕ್ರಿ ಅತ್ತೆ ನಂದಿವ್ರಿ, ಅವರೊಬ್ಬರೀ, ನಾವೊಬ್ಬರು ಅಟ್ಟರಿ. ನಮ್ಮಲ್ಲಿ ಯಾವ ಇಲ್ರಿ, ಅವ್ರು ಬಬಲೇಶ್ವರದವ್ರಿ, ನಮ್ಮಲ್ಲಿ ಬಂದು ಜಮೀನ್ ಇಡ್ದಾರ. ಅವ್ರ ಮಾಹಿತಿಯಿಂದ ಹಚ್ಚಿವ್ರೆ, ಹಚ್ಚೋದ ಅಟ್ಟ ಆತ್ರಿ, ನಮ್ ನಾವು ಸ್ವಂತ ನಾವು ಮಾಡ್ತೀವ್ರಿ. ಅವ್ರ ಏನ್ ಮಾಹಿತಿ ಹೇಳಿಲ್ಲ ಏನಿಲ್ರಿ, ಇಂಥ ಡೇಟಿಗೆ ಹಚ್ಚೋದು ಇಂಥ ಡೇಟಿಗೆ ಕಣ್ ಕಟ್ಟೋದ ಅಂತ ಹೇಳ್ಬಿಟ್ರಿ. ಅದ್ರ ಮೇಲೆ ನಾವು ಹಂಗ ಇದು ಮಾಡ್ಕೊತ ನಾವು ಬಂದೇವ್ರಿ. ಅಂದ್ರೆ ಅವರು ನಮ್ಮ ಊರಾಗ ಅಂದ್ರೆ ವ್ಯಾಡ್ಯ ಪಡಾರಿ, ಮತ್ತೆ ಬೇರೆ ಕಡೆ ಅದಾವ್ರಿ, ನಮ್ಮಲ್ಲಿ ವ್ಯಾಡ್ಯ ಪಡಾರಿ. ಈಗ ನಿಮಗ ಚಾಟ್ನಿ ಮಾಡಂತವ್ರು, ಕಣ್ಣು ಕಟ್ಟಂತವ್ರು, ಏನು ಕೌಶಲ್ಯ ಇರುವಂತಹ ಒಂದೇನು ಕೂಲಿ ಆಳುಗಳು ಬೇಕು, ಎಲ್ಲರೂ ಸಮಯಕ್ಕೆ ಸರಿಯಾಗಿ ಸಿಗ್ತಾರಂತೀರಿ? ಸಿಗ್ತಾರೆ ಸರ್, ಸಿಗ್ತಾರೆ. ಅಡ್ವಾನ್ಸ್ ಹೇಳ್ಬೇಕು ಸರ್, ನಾವು ನಾಳೆ ಮಾಡ್ತೀವಿ ಬಾ ಅಂದ್ರೆ ಬರಂಗಿಲ್ಲ ಸರ್. ಅವ್ರು ಅಡ್ವಾನ್ಸ್ ಹೇಳಿ ಇಂಥದ್ ನಿಮ್ಗೆ ರೇಟ್ ಬಗೆಹರಿಸಿ ನಾವು ಹಿಂಗ್ ಬರ್ಬೇಕಂದ್ರೆ ಬರ್ತಾರೆ. ಅವರು ಬೀಜಿ ಬಾಳಕತ್ ಸರ್, ಒಮ್ಮೆ ಬಂದ್ಬಿಡ್ತಾವಲ್ರಿ, ಕಣ್ಣು ಕಟ್ಟು ಅದು ಒಮ್ಮೆ ರೀ, ಚಾಟ್ನಿನ ಒಮ್ಮೆ ಬಂದ್ಬಿಡ್ತಾರೆ. ಆ ಹೊತ್ತಿನಾಗ ಲೇಬರ್ ಸಿಗಂಗಿಲ್ರಿ, ಪಡ ಇರ್ತಾವ್ರಿ 10 ಎಕರೆ 20 ಎಕರೆ ಒತ್ತಾಟೆ. ನಾವು ಇಂದ ಡೇಟ್ ನೀವು ಮಾಡಿದ ಕಂಪ್ನಿಯವ್ರು ಕೊಟ್ಟಿರ್ಲಿ ಅವ್ರಿ, ಅವ್ರ ಮುಂದೆ ಆ ಪಡ ಮುಗ್ದಾಗ ಇಲ್ಲಿ ಬರೋರಿ. ಹಿಂಗಾಗಿ ಒಂದಿಟ್ಟು 4 ದಿನ ಹೆಚ್ಚಕಮ್ಮ ನಡೆದಿ ಸರ್, ಅಲ್ಲಿ ತನಕ ತಡ್ಕೊಂಡು ಅವ್ರ ಮುಗಿಯನ ಕರ್ಕೊಂಡು ಮಾಡ್ತೀರಿ ಸರ್. ಈ ನಮ್ಮ ಬಿಳಿ ದ್ರಾಕ್ಷಿಗೆ ಮತ್ತೆ ಕಪ್ಪು ದ್ರಾಕ್ಷಿಗೆ ವ್ಯತ್ಯಾಸ ಹೇಳಿದ್ರಿ ನೀವು, ಬಹಳ ಸೋಯ್ ಆಗ್ತದೆ ಇದು ಕಪ್ಪು ದ್ರಾಕ್ಷಿ ಬೆಳೆಸುವಂತದ್ದು ಅಂತೇಳಿ. ಇದನ್ನು ನೋಡಿಕೊಂಡು ನಿಮ್ಮ ಏನು ನೀವು ಬೆಳೆದಂತಹ ಒಂದು ದ್ರಾಕ್ಷಿಯನ್ನು ನೋಡಿಕೊಂಡು ಇದಕ್ಕೆ ಹೆಂಗ ರೇಟ್ ಬರ್ತಾ ಇದೆ, ನೀವು ಮಾರಾಟ ಮಾಡ್ತಾ ಇದ್ದೀರಿ, ಇದನ್ನ ನೋಡ್ಕೊಂಡು ಮತ್ತೆ ಯಾರಾದ್ರೂ ದ್ರಾಕ್ಷಿ ಹಾಕ್ತೀನಿ ಅಂತ ಹೇಳಿ ಬಂದಾರ? ಇಲ್ಲಿ ಬಿದ್ರಿಯವರು ನಮ್ ಸಂಬಂಧಿಕರಿ, ಅವ್ರು ನಮ್ ನೋಡೆ ಹೋಗಿ ಮಾಡ್ಯಾನ್ರಿ, 4-5 ಎಕರೆ ಮಾಡಿದ್ರು, ಚಲೋ ಅನಿಸೈತ್ರಿ ಅವ್ಗು, ಚಲೋ ಮಾಡಿದ್ರಪ್ಪ. ನಮ್ಮ ಗಿಡ ಇದು ಅದ ಬಿದಿರ್ ತಂದು ಸಹಿತ ಅವ್ಗ ನಾವು ಕೊಟ್ಟಿವ್ರಿ ಬೀಗರಿಗೆ, ಹಚ್ಚಿ ಅವ್ರು ಚಲೋ ಮಾಡ್ಯಾನ್ರಿ ಅವನು. ಈಗ ಅವಂದು ನಮ್ಮ ಕಂಪ್ನಿಗೆ ಹೋಗತ್ರಿ, ಅವಂದು ಚಲೋ ಆಗೈತ್ರಿ, ಅದನ್ನ ಮಾಡಿದ್ರಿ ಅವನು. ತಿನ್ನೋ ಕಾಯಿ ಮಾಡಿ ಮನ್ಯಾಗ ಜೋಡಾಳ ಇರ್ಬೇಕು ಸರ್, ಬಾಳ ದುಡಿಯವ್ರ ಇರ್ಬೇಕ್ರಿ, ಅಂದ್ರ ಲಾಭ ಆಕತ್ರಿ. ಎಲ್ಲ ನಾವು ಲೇಬರ್ ಮೇಲೆ ಮಾಡಿ ಅಂದ್ರೆ ಅದು ಉಳಿಯಂಗಿಲ್ಲ ಸರ್ ಎಲ್ಲ. ಇದಕ್ಕಾಗಿ ಇದಕ್ಕೆ ನಮ್ಗೆ ಕಬ್ಬು ಇದ್ದಂಗೆ ನೋಡ್ಸಿದೆ, ಒಂದಿಟ್ಟು ಗೊಬ್ಬರ ಹೆಚ್ಚು ಕಾಯಕತ್ರಿ, ಗೊಬ್ಬರ ಕಮ್ಮ ಆಕತಿ, ಅದ್ರಗತ್ತೆ ಲಾಸ್ ತೋರ್ಸಂಗಿಲ್ಲ. ಮತ್ತ ನಿಸರ್ಗ ಇದ್ರ ಮಳಿದು ಪಳಿದು ಅದೆಲ್ಲ ಪೀಕಿಗೆ ತಟ್ಟೋದರಿ, ತಿನ್ನುಕಾಯಿಗೆ ತಟ್ಟೋದ, ಇದಕ್ಕೂ ತಟ್ಟೋದರಿ. ಅದ ನಮ್ಮ ಹಣಿ ಬರ್ ಸರ್, ಈ ವರ್ಷ ಒಂದ ನಾಲ್ಕ ದಿನ ಪರ್ಕ್ ಸರ್, ನಾಲ್ಕ ದಿನ ಹಿಂದಾದು ಪಡ ಸತ್ಯನಾಸದು ರೀ, ನಮ್ಮ ಮುಂದಾದು ಜ್ವಾಳದ ಕಳಟ್ ಕಾಳಾದು ಕಡೆ ಕಾಯ್ಬಿಟ್ಟು ರೀ, ಹೂ ಇದ್ದು ಒಟ್ಟು ಕತ್ತರಿಸಿ ಬಿದ್ದು ರೀ. ಅದಕ್ಕೆ ನಿಸರ್ಗ ಅವ್ರವ್ರ ಹಣಿ ಬರ್ ಸರ್. ಈಗ ಹಣ್ಣಾಗಿರ್ತ ಸರ್, ಈಗ ಹಣ್ಣಾಗಿ ನಾವು ಶುಗರ್ ಬಂದ್ಬಿಟ್ಟೈತ್ರಿ ಸರ್, ನಾಳ್ನಾಡ್ ಚಟ್ನಿ ಐತ್ರಿ ನಮ್ಮ ಪಡ, ಒಂದು ಗಡುಗ ಮಿಂಚ ಮಳಿ ಆತಂದ್ರಿ ವರ್ಸ್ ಮಾಡಿ ದೊಟ್ಟು ಹಣಿಯಕ ಸರ್. ಅದ್ ನಿಸರ್ಗ ದೇವ್ರ ಕಾಪಾಡೋದ್ರಿ, ಅದನ್ನ ಆ ದೇವ್ರ ಮೇಲೆ ಡಿಪೆಂಡ್ ರೀ. ಮತ್ತೆ ಇದನ್ನ ಮಾಡೋ ಧೈರ್ಯದವನು ಬೇಕು ಸರ್, ಒಂದ್ ವರ್ಷ ಲಾಸ್ ಅವ್ರು ತಡ್ಕೊಳಂತೂ ಶಕ್ತಿ ಇರ್ಬೇಕ್ರಿ ಅವರಲ್ಲಿ. ಇಲ್ಲ ನಾವು ಹಚ್ಚಿ ಅದ್ರ ಮೇಲೆ ಡಿಪೆಂಡ್ ಆದ್ವಿ ಅಂದ್ರೆ ಬಹಳ ಇಫೆಕ್ಟ್ ಐತ್ರಿ. ಒಮ್ಮೆ ಹೊಡೆದು ಬೀಳದ ಸರ್, ಈಗ ಹೂ ಇಡ್ಸಿರ್ತೀವ್ರಿ, ಈ ಹೂ ಸತ್ ಹೋದ್ರೆ ಮತ್ ಮುಂದ್ ಮರಿ ವರ್ಷ ಹೂ ಬಿಟ್ಟು ಕಾಯಾಗುತ್ತಾನ, ಇಲ್ಲಿ ಏನು ಇಲ್ಲ ಅಲ್ರಿ, ಬಂದ ಅಲ್ರಿ. ಅದೇನ್ ನೋಡು ಮತ್ತೊಂದು ಗೊಬ್ಬರ ಹಾಕಿ ಬೆಳೆಸ್ತಾನ ನನಗೆ, ಅದಕ್ಕೊಂದು ಡೇಟಿನ ಮೇಲೆ ಇರ್ತೈತ್ರಿ. ಹಿಂಗಾಗಿ ಅದಕ್ಕೆ ದ್ರಾಕ್ಷಿ ಹಚ್ಚಿದವ ಹಿಂದ ಅಮೌಂಟ್ ಪೆಂಡಿಂಗ್ ಇರ್ಬೇಕ್ರಿ, ಧೈರ್ಯನೂ ಬೇಕ್ರಿ. ರಾಕಿದ್ದೊಬ್ ಧೈರ್ಯ ಇರಂಗಿಲ್ರಿ, ಎಷ್ಟೋ ರೈತರು ಇದು ಆಗಾಕ ಒಂದು ಇದು ಆಗ್ಬಿಟ್ಟಾರ್ರಿ, ಅದಕ್ಕೆ ಯದಿವಾಡ್ಕರ್ ಇದ್ದವ್ರು ಜೀವ ಹಾನಿ ಮಾಡ್ಕೊಂಡ್ಬಿಟ್ಟಾರ್ರಿ. ಹಂಗ ಆ ಪರಿಸ್ಥಿತಿ ಒಳಗೆ ಬರ್ತಾವ್ರಿ, ಅದ್ ದ್ರಾಕ್ಷಿ ಹಚ್ಚಿದವ್ ಧೈರ್ಯ ಆಟ್ರಿ, ಧೈರ್ಯದವ ಅದಕ್ಕೆ ಏನ್ ಬಂದ್ರು ತಡ್ಕೊಳ್ಳೋ ಶಕ್ತಿ ಇರ್ಬೇಕ್ರಿ ಅವಾಗ, ಅಂದ್ರೆ ಅವಂಗೊಂದು ಬೆಲೆ ಸಿಗ್ತೈತ್ರಿ. ಈಗ ನಾವ್ ಹಚ್ಚಿ ಹೊತ್ತು ಮತ್ತೊಬ್ರು ಹಚ್ಚಿ ಅವ್ ನಡುವ ಕಾಯಾಗ್ಲಾರ ಪಡ ಅಡ್ಡಿ ಹೋಗ್ದಾರ ಎಷ್ಟೋ ಮಂದಿ. ಹಂಗಾರಿ ಅದಕ್ಕೊಂದು ಧೈರ್ಯ ಬೇಕ್ರಿ, ಅದಕ್ಕೊಂದು ಮಾಡೋದು ಎಲ್ಲ ತರ ಬೇಕ್ರಿ ಅಂದ್ರೆ ಆಕೈತಿ ಸರ್. ದ್ರಾಕ್ಷಿ ಅಲ್ಲದೆ ಮತ್ತೆ ಏನೇನು ಬೆಳಿತಾ ಇದ್ರಿ ನೀವು? ಮತ್ತೆ ಕಬ್ ಮಾಡಿವ್ರಿ ಸರ್, ಕಬ್ ಮಾಡಿವು. ಮತ್ತೆ ನಾವು ಅದ್ರ ಕೂಡ ಹೈನುಗಾರಿಕೆ ಮಾಡಿವ್ರಿ, ನಾವು ಹೈನುಗಾರಿಕೆ ಮಾಡಿ ಸಂಕೋಲಾದಾಗ ಹೋಗಿ ಎಮ್ಮಿ ತಂದಿವ್ರಿ. ಹಂಗ ಸುಮ್ಮ ಅವತ್ರ ಕೂಡ ಒಂದು ಮೇವು ಹಾಕೊಂಡು ಮೂರು ಹತ್ತು ಪದ್ಧತಿ ಇಟ್ಟಿವ್ರಿ ಅವ್ಕು ಮೇವು ಹಾಕೋದು. ಅದ್ರ ಮೇಲೆ ಅವು ಏನು ನಮಗೆ ಒಂದು ಎರಡು ಎಕರೆ ಹೊಲದ ಉತ್ಪನ್ನ ಉತ್ಪನ್ನ ಕೊಡ್ತಾವ್ರಿ. ಅದ್ರ ಏನು ದಾವತಿಲ್ಲಲ್ಲ ಸರ್, ಮೂರು ಹೊತ್ತು ಕೆಲಸ ಮಾಡ್ತಿವ್ರಿ ಅವ್ಕು. ಮುಂಜಾನೆ ಹೆಂಡಿ ಮಾಡಿ ಮೇವು ಹಾಕಿದೀವಿ ಅಂದ್ರೆ ರೀ ಮುಸುರಿ ಇಟ್ಟೆ, ಹೊಳಿ ಮಧ್ಯಾಹ್ನಕ್ಕೆ ನೀರು ಕುಡಿಯಾಗ ಒಮ್ಮೆ ನೀರು ಕುಡ್ತಾವ್ರಿ, ಹೊಳಿ ಮತ್ತೆ ಸಂಜೆಗೆ ಮೂರು ಹೊತ್ತು ಮೇವು ಹಾಕ್ತಿವ್ರಿ. ಅದರಿಂದ ಗೊಬ್ಬರ ಲಾಭ ರೀ, ಕರ ಮರಿ ಲಾಭ ರೀ, ಹೈನ್ ಲಾಭ ರೀ. ಅದನ್ನೆಲ್ಲ ಲೆಕ್ಕ ತೆಗೆದ್ರೆ ಒಂದು ಎರಡು ನಾಲ್ಕು ಎಕರೆ ಉತ್ಪನ್ನದಟ್ಟು ಉತ್ಪನ್ನ ಬರ್ತದೆ ಸರ್. ಹ್ಞೂ, ಗುದ್ದಾಟ ಮಾಡಿದಾರೆ ಸರ್. ಕರ ಮರಿ ಲಾಭ ರೀ, ಹೆಂಡ್ ಭಾಳ ಹೆಚ್ಚಿಂದಲ್ರಿ ಗೊಬ್ಬರ ರೀ. ಈಗ ನಮ್ಮ ಹೊಲಗಳಿಗೆ ನಮ್ಮ ಹತ್ತು ಎಕರೆ ಈಗ ತುಂಬಿ ಮತ್ತೆ ಎಲೆ ಹಾಕೊಂಡು ಅನ್ನುವಾಗ ತಯಾರಾಯ್ತಾರೆ. ಅದು ಭಾಳ ಹೆಚ್ಚಿಂದ್ರೆ ಹೈನುಗಾರಿಕೆ ಒಳಗೆ, ಹೈನುಗಾರಿಕೆ ಒಳಗೂ ನಾನಾ ಥರ ಈ ಕುರಿ ಸಾಗಾಣಿಕೆ ಬಂದವ್ರಿ. ನಮಗೆ ಎಮ್ಮಿದ ಪಾಡ ಎಮ್ಮಿ ಮಾಡಿವ್ರಿ ಸರ್, ದ್ರಾಕ್ಷಿ ಕೂಡ ಎಮ್ಮಿ ಉಳಿದ ಕಬ್ ಮಾಡ್ಕೊಂಡ್ಬಿಟ್ಟಿವ್ರಿ. ಕಬ್ಬಿಂದ ಏನಾದ ಹಂಗ ಒಂಥರ ಹಂಗ ಹೊಂಟ ಬಿಟ್ಟೈತಿ. ನಾವು ಹೈನುಗಾರಿಕೆ ದ್ರಾಕ್ಷಿಗೆ ಎರಡು ಒತ್ತು ಕೊಟ್ಟ ಕೆಲಸ ಮಾಡ್ತೀರಿ ಸರ್. ಯಾವ ತಳಿ ಅದಾವ ನಿಮ್ಮಲ್ಲಿ ಹಿಂಡು ದನಗಳು? ಮುರಾದ ತಳಿ ಇದಾವ್ರಿ, ಮುರಾದ ತಂದಿವ್ರಿ. ಅವು ಇಲ್ಲಿ ಎಲ್ಲಿ ತುಟ್ಟಕ್ಕಂತೇಳಿ ಸಾಂಕೋಲಾಕೋಗಿ ತಗೊಂಬಂದಿವ್ರಿ ಸರ್. ಅಲ್ಲಿ ತಗೊಂಬಂದಿವು, ನಮ್ಗೆ ಚಲೋನ ಹೊಂಟವ್ರಿ, ಹಿಂಡಾಕೂ ಚಲೋದವ್ರಿ, ಎಲ್ಲಾಕೂ ಚಲೋ ರೀ. ಮತ್ತೆ ಹಿಂದೆ ಹೆಣ್ಮಕ್ಳು ಇಲ್ಲಿ ಗಂಡ್ಮಕ್ಳು ಇಲ್ಲಿ ಸಾದ್ ಮನುಷ್ಯ ಇದ್ದಂಗೆ ಸರ್, ಬಾತ್ ಮುಂದೆ ಆದ್ರೆ ಹಿಂದೆ ಬೆನ್ನತ್ತು ಅಂತ ತಳಿ ರೀ. ಅದು ಎಮ್ ಎಟ್ಟು ಇದು ದಾನ್ಲಿ ಇಲ್ರಿ, ಹಿಂಡಾಕು ಹಂಗಾರಿ, ಮೇವು ತಿನ್ನಾಕು ಹಂಗಾರಿ, ಸಾಚ ಸಂಬಂಧ ಚಲೋ ಹತ್ತಣ ಮಾಡಿವ್ರಿ, ನಮ್ಗೆ ಚಲೋ ಅನಿಸೈತ್ರಿ. ಈಗ ಏನು ಹಾಲು ಉತ್ಪಾದನೆ ಆಗ್ತದೆ, ಎಷ್ಟು ಹಾಲು ಉತ್ಪಾದನೆ ಆಗ್ತದೆ, ಮತ್ತೆ ನೀವು ಎಲ್ಲಿ ಯಾರಿಗೆ ಹಾಕ್ತಾ ಇದ್ದೀರಿ? ನಾವು ಇಲ್ಲಿ ದೇವ್ರಗೆಣ್ಣೂರು, ನಮ್ಮಲ್ಲಿ ಇದು ಇಲ್ಲ ಡೇರೆ ಇಲ್ಲ ಸರ್, ದೇವ್ರಗೆಣ್ಣೂರಿಗೆ ಹೋಗಿ ಹಾಕ್ತಿವ್ರಿ ಸರ್. ಅದು ನಮ್ಗೆ ಪ್ಯಾಟ್ ಬಿದ್ದಂಗೆ ರೊಕ್ಕ ಹಾಕತ್ರಿ, ಅದು ಬೋನಸ್ ಬರ್ತದ್ರಿ. ನಾವು ಏನೋ ಇದು ಇದ್ದಾಗ ಒಬ್ಬ ಗೌಳಿಗೆನೋ ಬರ್ತಾನ್ರಿ, ಗೌಳಿಗೆ ಹಾಕ್ತಿವ್ರಿ ಲಾಸ್ ಆಗತ್ರಿ, ಯಾಕಂದ್ರೆ ರೇಟ್ ಕಮ್ಮಿ ತೊಗೊತಾನ್ರಿ, ಕಾಟ ಹೊಡುತ್ತಾನೆ. ಹಿಂಗಾಗಿ ಅದಕ್ಕೆ ಕಮ್ಮ ಅಂದ್ರೆ ಇದಕ್ಕೆ ಕೊಟ್ಟದ ಸ್ವಲ್ಪ ಲಾಭ ಆಕತ್ರಿ. ನಮ್ಮ ದಿವಸಕ್ಕೆ 25-30 ಹಾಕಿವ್ರಿ, ಮೂರು ಎಮ್ಮಿ ರೀ, ಎರಡು ಹೊತ್ತು ಹಾಕ್ತಾರಿ. ಇದರ ಮೇಲೆ ಮಗ್ಲ ಆಕಳಿಂದ ಜವಾರಿ ಆಕಳದವ್ರಿ, ಅವನೇ ನಾವು ಮನೆಗೆ ಹೊಂತೀವ್ರಿ. ಈ ಎಮ್ಮಿ ನಾಲ್ಕು ಎಮ್ಮಿ ಅದನ್ನ ಡೈರೆಕ್ಟ್ ಹಾಕ್ತಿವ್ರಿ ಸರ್. ಎಮ್ಮಿದು ಚಲೋ ಅನಿಸೈತ್ರಿ ನಮ್ಗೆ. ಅಂದ್ರೆ ಎರಡು ಥರದ ಏನು ಮಾಡಿರಿ, ಕಾಲಾಗ ಕಾಂಕ್ರೀಟ್ ಮಾಡಿ ಅದ್ರ ಜ್ವಲ್ಗಳು ಎಲ್ಲ ತೊಳೆದಿದ್ದು, ಸಟ್ ತೊಳೆದಿದ್ದು, ಉಚ್ಚಿದ್ದು ಎಲ್ಲ ಹೋದ ತಿಪ್ಪಿಗೆ ಸ್ಟಾಕ್ ಹಾಕ ಸರ್. ಅಲ್ಲೊಂದು ಹಾಫ್ ಎಚ್ ಮೋಟರ್ ಇಂದ ಕಂದ್ರೆ ಪೈಪ್ ಲೈನ್ ಕನೆಕ್ಷನ್ ಕೊಟ್ಟಿವ್ರಿ, ಕಬ್ಬಿಗೆ ಆತು ದ್ರಾಕ್ಷಿಗೆ ಆತು ಅದೆಲ್ಲ ಹೋಗ್ಬಿಡ್ತೈತ್ರಿ. ಅದು ಒಂದು ಲಾಭ ರೀ. ಅದಕ್ಕೆ ಎರಿ ಹುಳ ಅಥವಾ ಹುಳ ತಯಾರಾಕವ್ರಿ, ಆ ಹುಳ ತಯಾರಾಗಿ ಪೀಕ್ ನಾವು ಏನಾದ್ರು ತಪ್ಪಲಿ ಯಾವ ಗಿಡ ತಪ್ಪಲು ಬಡ್ಡೆ ಅಂತ ಇನ್ನು ಸರಿಸಿ ನೋಡ್ರಿ, ಆ ಹುಳ ಇದ್ದೇ ಐತ್ರಿ. ಕಬ್ಬಿನ ಪಡ್ದಾಗ ಹೋಗಿ ಕೆದ್ರಿ ನೋಡ್ರಿ, ಹುಳ ಐತೈತ್. ಅದನ್ನೆಲ್ಲ ತಿಂದು ಮಣ್ಣು ಮಾಡಿ ಗೊಬ್ಬರ ಕೊಡು ತಾಕತ್ ಐತ್ರಿ. ಅದು ನಾವು ಬಾಳೆ ಹೆಚ್ಚಿನ ಸರ್, ಈಗ 4 ವರ್ಷದಿಂದ ಒಟ್ಟ ಪಡ್ದಾಗ ಹೋದ್ರೆ ಎಲ್ಲಿ ನೋಡ್ತೇ ಅಲ್ಲಿ ಹುಳಾನ ರೀ, ಹಂಗ ತಯಾರಾಗಿತ್ತು. ಏನ್ ಹಾಕಿ ಉಪ ಇದಕ್ಕೆ ಇಟ್ಟು ಬೆಳಸಾಕ ಕತ್ತಲು ಬಿದ್ದಿತ್ರಿ ಒಳಗೆ. ಓ ಮಳೆ ಅವಕಾಳ ಮಳಿ ಗಾಳಿ ಅದನ್ನ ಮಣಿ ಬಾರಿ ಪಡಾನ ಅರ್ಧ ಪಡ ಬಿತ್ತರಿ, ಹೊಟ್ಟು ಬೆಳೆದಿತ್ರಿ ಸರ್. ಅದಕ್ಕೆ ಏನೂ ಇಲ್ಲಿ ನೋಡ್ರಿ, ಹಾಫ್ ಎಚ್ ಪಿ ಮೋಟರ್ ಇದು ಎಂಜಲ್ ಬೆಳೆದದ್ದು, ಅದಕ್ಕೆ ಕನೆಕ್ಷನ್ ಕೊಟ್ಟದ್ದು ಹಂಗೆ ಬೆಳೆದ್ಬಿಟ್ಟಿತ್ರಿ, ಭಾಳ ಬೆಳೆದಿತ್ರಿ. ಎಲ್ಲರೂ ಯಾವ ಗೊಬ್ಬರ ಹಾಕಿ ಯಾವ ಗೊಬ್ಬರ ಹಾಕಿ ಅಂದ್ರೆ, ನಾ ಏನೂ ಹಾಕಿಲ್ರಿ, ಡಿ ಎ ಪಿ ಇದು ಯೂರಿಯಾ ಇದನ್ನು ಸ್ವಲ್ಪ ಹಾಕಿ ಪೊಟ್ಯಾಸ್ ಹಾಕಿದೀವ್ರಿ. ಅದ್ರ ಮೇಲೆ ಅದಕ್ಕಿಂತ ಹೆಚ್ಚು ಅದನ್ನ ಒಂದು ಪಾಲು ಹಾಕಿದ್ರೆ ಎರಡು ಪಾಲು ಇದನ್ನ ಬಿಡೋರು ನೀರಾಗ, ಮೋಟರ್ ಚಾಲು ಆಯ್ತು ಡ್ರಿಪ್ನಾಗ ಕನೆಕ್ಷನ್ ಕೊಟ್ಬಿಡೋರು. ಅದ್ರದಿಂದ ಬಾಳೆ ನಾಟ್ ನೇಟ್ ಬಂದಿತ್ತು, ಗಿಡ ವಜ್ಜಾಗಿ ಗಾಳಿಗೆ ಬಿದ್ದು ಬಿಡ್ತು ಸರ್. ಹಿಂಗಾಗಿ ನುಕ್ಸಾನ ಆದ್ರೂ ನಮ್ಗೆ ಅರ್ಧ ಪಡ ಇದ್ರು ಮರಿ ವರ್ಷ ಏಕ ಪಡ ಬತ್ತರಿ, ಮತ್ತೆ ಚಲೋ ಆತ್ರಿ. ಅದು ನಾವು ತೆಗೆದೇವ್ರಿ, ಈಗ ಅದನ್ನೊಂದು 2 ವರ್ಷ ಇಟ್ಟೆ. ಈಗ ಕಬ್ಬಿಗೆ ಅದಾಯ್ತು ನೋಡ್ರಿ ಕನೆಕ್ಷನ್, ಈಗ ಮೋಟರ್ ಆಪ್ಚು ಕಬ್ಬಿಗೆ ಚಾಲು ಐತ್ರಿ. ನಾವು ಅಟ್ಟಿದ್ದು ನಮಗೆ ಅದು ಅನಿಸೈತೆ, ದನದ ಅದು ಭಾಳ ಲಾಭ. ನೀರಾವರಿ ಹೆಂಗಾಗ್ತದೆ ನಿಮ್ಮಲ್ಲಿ? ಏನ್ ಬೋರಿನ ಮೇಲೆ ಐತ್ರಿ ಸರ್, ಕಿನಾಲ್ ಹೋಯ್ತು ಸರ್, ಕಿನಾಲ್ ನೀರು ತಳಗ ನಮ್ ಬಾಯಿನ ಕೊಡೋದವ್ರಿ, ಕಿನಾಲ್ ಹೋದವ್ರಿ. ಕಿನಾಲ್ ನೀರಿನ ನಮ್ ಭೂಮಿಗೆ ಹಾಸುವಂಗಿಲ್ರಿ, ಅದು ನಮ್ಮಲ್ಲಿ ಕಿನಾಲ್ ಹಾಡಿ ಗುಮ್ಮಿಗೆ ನೀರು ಹೋದು ಮುಂದಿನ ಭೂಮಿಗೆ ಹೊಕ್ಕತ್ರಿ. ನಾವು ಪೈಪ್ ಲೈನ್ ಮಾಡಿ ಬೋರ ನಮ್ಗೆ ಚಲೋ ಆಗ್ಯಾವ್ರಿ ಸರ್. ಈಗ ಮೊನ್ನೆ ಒಂದು 15 ದಿನ ಮುಂದೆ ಬೋರ್ ಹಾಕಿನಿ, 15 HP ಮೋಟರ್ ನೀರು ಹೋಗ್ತೈತ್ರಿ ಬೋರ್. ಆ ನೀರನ್ನ ಎಲ್ಲ ಕಡೆ ಸಪ್ಲೈ ಹಾಕತ್ರಿ. ಎರಡು ಬೋರ್ ಅದಾವ್ರಿ ಸರ್, ಬಾಯ್ ಐತಿ. ನೀರಿನ ಅನುಕೂಲ ಭಾಳ ಐತಿ ಸರ್. ಏನ್ ನಮ್ ಕೆನಾಲ್ ಆತ್ರಿ, ನೀರಿನ ಭಾಳ ಅನುಕೂಲ. ಅಂದ್ರ ಕೆನಾಲ್ ಇರೋದ್ರಿಂದ ನಿಮ್ಮ ಬೋರ್ವೆಲ್ ಸಹಿತ ಅಂತರ್ಜಲದ ಮಟ್ಟ ಏನ್ ಹೆಚ್ಚಾಗಿದೆ, ಅದರಿಂದ ಕೂಡ ನಿಮ್ಗೆ ಅನುಕೂಲ ಆಗಿದೆ ಅಂತೀರಿ? ಅದರಿಂದ ಸರ್, ಕೆನಾಲ್ ಆಗೋಕ್ಕಿಂತ ಮೊದಲು ನಮ್ಮ ಬೋರ್ಗಳು ಇದ್ರು ಸರ್, ಒಂದ್ 5 ನಿಮಿಷ ಹೋಗುದಿಲ್ಲ, 10 ನಿಮಿಷ ಬಂದಿರು ಕಟ್ ಮಾಡಿ ಹೋಗು ಸರ್. ಈಗ 15 HP ಮೋಟರ್ ಏಕ ಹೊಡ್ತಾವ್ರಿ ಕೆನಾಲ್ ಪುಣ್ಯ ಸರ್. ನಮ್ಗೆ ಉಳಿದಕ್ಕಿಂತ ಕೆನಾಲ ಬಹಳ ನಮ್ಮ ಊರಿಗೆ ಕೆನಾಲ್ ಬಂದಿಂದ ಇಟ್ಟು ಇಂಪ್ರೂವ್ ಆಗಿ ನಮ್ಮ ಎಲ್ಲಾ ರೈತರು ನಮ್ಮ ಇಲ್ಲಿ ಎಲ್ಲಾ ಪರಿಸ್ಥಿತಿ ಹಂಗಿದ್ದೂರಿ, ಏನ್ ಕೆನಾಲ್ ಆತ್ರಿ ಬಹಳ ಇಂಪ್ರೂವ್ ಆತ್ರಿ. ಇದು ಎಷ್ಟು ವರ್ಷದ ಮಾತಿದು? ಈಗ 15ನೇ ವರ್ಷ ಏನು ಚಾಲು ಐತ್ರಿ ಕೆನಾಲ್ ಬಂದ್ರಿ. ಅಂದ್ರೆ ಕೆನಾಲ್ ಆದ 5-6 ವರ್ಷ ಏನು ನಮ್ಗೇನು ಇಂಪ್ರೂವ್ ಆಗಲಿಲ್ಲರಿ. ನೀರು ಬರೋನ್ ಮಾತು ಬ್ಯಾಸಿಗೆ ಬಂದಾಗ್ರಿ. ಈಗೇನು 12 ತಿಂಗಳು ಆಗ್ಬಿಡಕತ್ತವ್ರಿ. 12 ತಿಂಗಳ ನೀರ ಭೂಮಿಯ ಒಳಗೆ ಅಂತರ್ಜಲ ಹೆಚ್ಚತ್ತಲ್ರಿ, ಬೋರ್ಗಳು ಹೆಚ್ಚಾದ್ರು ಕಾಯಂ ನೀವು ಉಳಿದು ಬಿಟ್ಟವ್ರಿ. ಅವಾಗೊಂದು 5-6 ವರ್ಷ ಕೆನಾಲ್ ಬಂದಾತಿಲು, 4 ದಿನದಾಗ ಮತ್ ಬ್ಯಾಸಿಗೆ ಇದು ಆಗಿ ಬೋರ್ಗಳು ಬಂದಾಗಿ ಮಾತ್ರ ನರನ ಆಗು ಸರ್. ಈಗ ಹಂಗಿಲ್ರಿ, ಈಗ ಕಾಯಂ 12 ತಿಂಗಳು ನಮಗೆ ಒಟ್ಟ ಮಳೆಗಾಲ ಇದ್ದಾಗ ನೋಡ್ರಿ ಏನು ಹೊಳೆ ಸಾಲದವ್ರು ಹೆಂಗ ಹಣ ಆ ಪ್ರಕಾರ ದಿವ್ರಿ ಸರ್. 8 ತಿಂಗಳು ನೀರು ಬಿಡ್ತಾನ್ರಿ, ಅದರಿಂದ ನಮ್ಮ ಭೂಮಿಗೆ ಏನು ಇಫೆಕ್ಟು ಇಲ್ಲ, ಚಲೋ ಐತಿ ಸರ್. ಎಂದ್ ಬಂದೈತೆ ಅಂದ್ರೆ ಅನುಕೂಲ ಆಗೈತ್ರಿ. ನೀರನ್ನ ಕಾಳಜಿ ಪೂರ್ವಕವಾಗಿ ಉಪಯೋಗ ಮಾಡ್ಕೊಳ್ಬೇಕು. ಒಂದ್ ವೇಳೆ ಹೆಚ್ಚು ಕಡಿಮೆ ಮಾಡಿದೀವಿ ನಾವು ನೀರು ಉಪಯೋಗ ಮಾಡುವುದಂತಂದ್ರ ಭೂಮಿ ಮೇಲೂ ಕೂಡ ಬಹಳಷ್ಟು ಪರಿಣಾಮಗಳಾಗ್ತಾವ, ಸವಳು ಜವಳು ಆಗುವಂತದ್ದಾಗ್ತದ. ಇದ್ರ ಬಗ್ಗೆ ನೀವು ಹೆಚ್ಚಿನ ಕಾಳಜಿ ತಗೊಳ್ತಾ ಇದ್ದೀರಿ ನೀರು ಸರಿಯಾಗಿ ಬಳಕೆ ಮಾಡೋದ್ರ ಕಡೆ? ಹೌದು ಸರ್, ಸರಿಯಾಗಿ ಬಳಕೆ ಮಾಡ್ತೇವೆ ಸರ್. ಹಚ್ಚಿ ಎಲ್ಲಿರೋದು ಹೋಗಿ ಕೂತು ಅದು ನೀರು ಭೂಮಿ ಕೆಟ್ಟು ನೀರು ವೇಸ್ಟ್ ರೀ, ನಮ್ಮ ಭೂಮಿನೂ ವೇಸ್ಟ್ ಆಗೈತಿ. ಅದು ಎಷ್ಟು ಪ್ರಮಾಣ ಬಿಡ್ಬೇಕು ಕಟ್ಟ ಮಾಡಿ ಬಿಡ್ತೀವಿ ಸರ್. ಅಂದ್ರೆ ಅದು ನಿಮ್ಮ ಭೂಮಿಗೆ ಚಲೋ ರೀ, ನಮಗೂ ಚಲೋ ರೀ. ಮತ್ತೆ ಹಂಗೆ ಚಾಲೋ ಮಾಡಿ ಹೊಳೆದಾಂಡೆ ಅವ್ರ ಗತೆ ಬಿಟ್ಟು ಅಂದ್ರೆ ಎಲ್ಲರ ಅದು ಎಲ್ಲಿ ಭೂಮಿ ಕೆಟ್ಟ ಸವಳ ಜವಳ ಆಗುತ್ತಬೇಕು ಸರ್. ಅದು ಆಯ್ಕೆ ಕೆಡದೈತ್ರಿ, ಹಂಗೆ ಮಾಡಲ್ಲ ಸರ್. ನಾವು ಮುಂದಿತ್ತು ಅದಕ್ಕೆ ಎಷ್ಟು ಪ್ರಮಾಣ ಬಿಡ್ಬೇಕು ಕಟ್ಟ ಮಾಡ್ತೀವಿ ಸರ್. ಈಗ ಇಂಥ ಒಂದು ದ್ರಾಕ್ಷಿ ಅನ್ಬಹುದು ಅಥವಾ ಈಗ ನೀವೇನು ಹೈನುಗಾರಿಕೆ ಮಾಡ್ತಾ ಇದ್ದೀರಿ, ಕಬ್ಬು ಬೆಳೀತಾ ಇದ್ದೀರಿ, ಇವನ್ನೆಲ್ಲ ವೈಜ್ಞಾನಿಕವಾಗಿ ಬೆಳಿಬೇಕು ಅಂತಂದ್ರ ಸ್ವಲ್ಪ ತಂತ್ರಜ್ಞಾನದ ಅವಶ್ಯಕತೆ ಕೂಡ ಇರ್ತದ. ಅದ್ರ ಬಗ್ಗೆ ಮೇಲಿಂದ ಮೇಲೆ ನಿಮಗೆ ಮಾರ್ಗದರ್ಶನ ಬೇಕಾಗ್ತದ. ವಿಜ್ಞಾನಿಗಳ ಜೊತೆಗೆ ನೀವೇನಾದ್ರೂ ಸಂಪರ್ಕದೊಳಗಿದ್ದೀರಿ, ಅವ್ರು ಹೇಳುವಂತದ್ದು ಹೊಸ ವಿಷಯಗಳನ್ನ ನಿಮ್ಮ ಹೊಲದೊಳಗೆ ಅಳವಡಿಸಿಕೊಳ್ಳುವಂತದ್ದು, ಮತ್ತೆ ಯಾವ್ದಾದ್ರು ಒಂದು ತಂತ್ರಜ್ಞಾನ ಬಂತು ಅಂತಂದ್ರ ಅದ್ರ ಬಗ್ಗೆ ಕೇಳಿ ನೀವು ಅನುಕೂಲ ಮಾಡಿಕೊಳ್ಳುವಂತದ್ದು ಹಿಂಗೇನಾದ್ರೂ ನೀವು ಮಾಡ್ತಾ ಇದ್ದೀರಿ? ಇಲ್ಲ ಸರ್, ನಾವಿನ್ನ ಇನ್ನೂವರೆಗೆ ಯಾರನ್ನು ಮಾಡಿಲ್ರಿ. ಯಾರನ್ನು ಕೇಳಿದ್ರೆ ಹೇಳ್ತಾರೆ, ಪ್ರತಿಯೊಬ್ಬರು ಬರ್ತಾರು, ಅದನ್ನ ಹಾಕ್ಬೇಕು, ಇದನ್ನ ಹಾಕ್ಬೇಕು, ಹಿಂಗ್ ಮಾಡ್ಬೇಕು ಹೇಳ್ತಾರೆ ಸರ್. ನಾವಿನ್ನ ನಂಬಿಲ್ಲ ಸರ್, ನಮ್ಮ ಸಣ್ಣತಿಂದ ಮಾಡಕತ್ತೀವ್ರಿ. ಇನ್ ಮೇಲೆ ಏನೋ ನಮ್ಮ ಮಕ್ಕಳು ಇನ್ ಮತ್ತೆ ಇನ್ನು ಅವ್ರತಿ ಕೇಳಿ ಏನಾರ ಮಾಡ್ಬೋದ್ರಿ. ನಮ್ಮ ತಿಳುವಳಿಕೆಯಿಂದ ನಮ್ಮ ಸಗನೇತನದಿಂದ ಮಾಡಿ ಸರ್. ಉಳಿದವ್ರನ್ನ ಯಾರನ್ನೂ ಸಲಹೆ ತಗೊಂಡಿಲ್ಲ, ಯಾರನ್ನೂ ಕರೆಸಿಲ್ಲ, ಯಾರನ್ನೂ ಕೇಳಿಲ್ಲ, ಏನು ಮಾಡಿಲ್ಲ ಸರ್. ಈಗ ಒಟ್ಟು ನೀವು ಏನು ದ್ರಾಕ್ಷಿ ಅದ್ರ ಜೊತೆಗೆ ಹೈನುಗಾರಿಕೆ, ಒಟ್ಟು ನಿಮ್ಮ ಏನು ತೋಟದೊಳಗೆ ಏನು ನೀವು ಬೆಳೀತಾ ಇದ್ದೀರಿ, ವಾರ್ಷಿಕವಾಗಿ ಎಷ್ಟು ಆದಾಯ ನಿಮಗೆ ಬರ್ತಾ ಇದೆ, ಎಷ್ಟು ಖರ್ಚು ಆಗ್ತದ, ಮತ್ತೆ ಈ ಜೀವನ ಹೆಂಗ ಅನಿಸ್ತದ? ರೈತಕ್ಕೆ ಜೀವನ ಬಹಳ ಆರಾಮ ಸರ್. ನಮಗೆ ಯಾವ ಟೈಮ್ ಟೇಬಲ್ ಬರಬೇಕು, ತಂಬ ಒತ್ತಬೇಕು, ಒಳಗೆ ಕರ್ಕೋದು ಇಲ್ಲಿಕ್ಕಿಲ್ಲ ಅನ್ನೋ ಅಂತದ್ ಏನಿಲ್ಲ ಸರ್. ಬೇಕಾದಾಗ ಕೆಲಸ ಮಾಡ್ಬೋದು, ಬೇಡದಾಗ ಬೇಸರಾಗಿ ನಾವು ರೆಸ್ಟ್ ತಗೋಬಹುದ್ರಿ, ಅದೇನ್ ತೊಂದ್ರೆ ಇಲ್ರಿ. ಆದಾಯ ನಾವು ದುಡ್ದಂಗ ಪಗಾರ ನೋಡಿ ಸರ್, ಹೆಂಗ್ ದುಡಿತೀವಿ ಹಂಗ ನಮಗ್ ಪಗಾರ ಬರ್ತೈತ್ರಿ. ಮತ್ ನಮ್ದು ನೀರಾವರಿ ಐತಿ ಅಂತೇಳಿ ಇಲ್ಲಿ ನೀರ್ ಹಚ್ಚಿ ನಾವು ಊರಾಗ ಅಡ್ಡಾಡಿದ್ರೆ ಹೆಂಗ ನಮಗ್ ಸೇಕ್ ಸಾಧ್ಯಲ್ರಿ. ನಾವು ಇಲ್ಲೇ ಕೊಟ್ಟು ಶ್ರಮ ಪಟ್ಟು ಲೈನ್ ಇರುವವರಿಗೆ ನಿತ್ ದುಡಿದು ಅದಕ್ಕೆ ಏನ್ ಟೈಮ್ ಸ್ಟೀರಿ ಹಾಕ್ಬೇಕು ಹಾಕಿದ್ರೆ ಅದು ನಮಗ ಕೈ ಹಿಡುತ್ತೆ ಸರ್. ಮತ್ತಂದ್ರೆ ನಾವು ದಾವತಿ ಬೇಕಲ್ಲ ಸರ್, ನಾವು ಹೆಂಗ್ ದುಡ್ದಟ್ಟು ನಮಗ್ ಪಗಾರ ಸಿಗ್ಬೇಕಾದ್ರೆ ದುಡ್ದಾಗ ಪಗಾರ ಸಿಗುತ್ತೆ ಸರ್. ಅದೊಂದು ದುಡಿಬೇಕ್ರಿ ಸರ್, ನಾವು ದುಡಿತೀವಿ ಸರ್. ಯಾರನ್ನು ಸಲಹೆ ತಗೊಂಡಿಲ್ಲ, ಏನ್ ನಮ್ ಸ್ವಂತದಿಂದ ಮಾಡ್ತೀವಿ ಸರ್. ಯಾರಾದ್ರೂ ನಿಮ್ ಜೋಡಿ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 9988337379. ಆತ್ಮೀಯರೇ, ಮಾದೇವಪ್ಪ ಕಂತಿಯವರು ಹೇಳಿದಂತ ಮೊಬೈಲ್ ನಂಬರ್ ಅನ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9980007379 ಈ ನಂಬರ್ ಅನ್ನ ಸಂಪರ್ಕ ಮಾಡಿ ತಾವು ಅವರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಕಂತಿಯವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ತಾವು ಮಾಡ್ತಾ ಇರುವಂತಹ ಕಪ್ಪು ದ್ರಾಕ್ಷಿ ಬೇಸಾಯ ಮತ್ತ ಅದರ ಮಾರಾಟ ಅಲ್ಲದೆ ಹೈನುಗಾರಿಕೆ ಏನು ತಾವು ವಿಶೇಷವಾಗಿ ಅದನ್ನು ಕೂಡ ನಂಬಿಕೊಂಡು ಸಾಕಷ್ಟು ಆದಾಯವನ್ನು ಮಾಡಿಕೊಳ್ತಾ ಇದ್ದೀರಿ, ಈ ಎಲ್ಲ ವಿಚಾರಗಳ ಬಗ್ಗೆ ತಾವು ತಮ್ಮ ಅನುಭವಗಳನ್ನು ನಮ್ಮ ಎಲ್ಲ ರೈತರ ಜೊತೆಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೆ, ಇದುವರೆಗೆ ಕಪ್ಪು ದ್ರಾಕ್ಷಿ ಬೇಸಾಯ ಹಾಗೂ ಹೈನುಗಾರಿಕೆಯಲ್ಲಿನ ಅನುಭವ ಕುರಿತು ದೇವಾಪುರ್ ಗ್ರಾಮದ ಮಹದೇವಪ್ಪ ಕಂತಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ರೂಳಿ. ರೈತ ಬಾಂಧವರೇ, ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ ಕೇಳೋಣ. ಇದರಲ್ಲಿ ಏಕ್ತಾರಿ ಪದಗಳನ್ನು ಮರೆಪ್ಪ ದಾಸರ್ ಹಾಗೂ ಸಂಗಡಿಗರಿಂದ.

ಯವನದಾಗ ನಾನೆಂದ ನಂಬಿ ಬರಲವ್ವ ಚಲ್ಲಕ್ಕ ತಲ್ದೇನೆ ತಂಗಿ ನೀರಿಗೆ ಬಂದೀನಿ ಚಲ್ಲಕ್ಕ ತಲ್ದೇನೆ ತಂಗಿ ನೀರಿಗೆ ಬಂದೀನಿ ಅಡಿಕೆಯವನದಾಗ ನಾನೆಂಗ ಹುಡುಗಾಡಿ ಬರಲವ್ವ ಅಡಿಕೆಯವನದಾಗ ನಾನೆಂಗ ಹುಡುಗಾಡಿ ಬರಲವ್ವ ಚಂದಕ್ಕ ತಂದೇನೆ ತಂಗಿ ನೀರಿಗೆ ಬಂದೀನಿ ಚಂದಕ್ಕ ತಂದೇನೆ ತಂಗಿ ನೀರಿಗೆ ಬಂದೀನಿ ಜಾಲಿಯವನದಾಗ ನಾನೆಂಗ ಜಾರಿ ಬರಲವ್ವ ಜಾಲಿಯವನದಾಗ ನಾನೆಂಗ ಜಾರಿ ಬರಲವ್ವ ಚಲ್ಲಕ್ಕ ತಂದೇನೆ ತಂಗಿ ನೀರಿಗೆ ಬಂದೀನಿ ಚಲ್ಲಕ್ಕ ತಂದೇನೆ ತಂಗಿ ನೀರಿಗೆ ಬಂದೀನಿ ಗೆರೆ ಕೆರೆಯಾಗ ಗೆರೆ ಮಕ್ಕುಲೀರು ತರುವಾಗ ಅಣಿಗೆರೆ ಕೆರೆಯಾಗ ಗೆರೆ ಮಕ್ಕುಲೀರು ತರುವಾಗ ಕಲ್ಲಿಗೆ ತಾಕಿತ್ತ ತಂಗಿ ಬಿಂದಿಗೆ ಒಡೆದಿತ್ತ ಕಲ್ಲಿಗೆ ತಾಕಿತ್ತ ತಂಗಿ ಬಿಂದಿಗೆ ಒಡೆದಿತ್ತ ಚನ್ನಪ್ಪ ಜನಗೌಡ ಕುಂಬರ ಮಾಡಿದ ಕೊಡಲವ್ವ ಚಲ್ಲಕ್ಕ ತಂದೇನೆ ತಂಗಿ ನೀರಿಗೆ ಬಂದೀನಿ ಚಲ್ಲಕ್ಕ ತಂದೇನೆ ತಂಗಿ ನೀರಿಗೆ ಬಂದೀನಿ ಜಮಮ್ನ ಕಟ್ಟಿ ಮೇಲೆ ಯಾರ ಕುಂತರ ನೋಡವ್ವ ಜಮಮ್ನ ಕಟ್ಟಿ ಮೇಲೆ ಯಾರ ಕುಂತರ ನೋಡವ್ವ ಗಡ್ಡ ಬಿಟ್ಟಾನೆ ತಾತ ಗಂಜಿ ಸಿರ್ತಾನೆ ಗಡ್ಡ ಬಿಟ್ಟಾನೆ ತಾತ ಗಂಜಿ ಸಿರ್ತಾನೆ ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡಲವ್ವ ಚಲ್ಲಕ್ಕ ತಂದೇನೆ ತಂಗಿ ನೀರಿಗೆ ಬಂದೀನಿ ಚಲ್ಲಕ್ಕ ತಂದೇನೆ ತಂಗಿ ನೀರಿಗೆ ಬಂದೀನಿ ಅವ್ವ ಇವನಾರೆ ಮಂಚದ ಮೇಲೆ ಮಲಿಗಾನೆ ಅವ್ವ ಇವನಾರೆ ಮಂಚದ ಮೇಲೆ ಮಲಿಗಾನೆ ಗೊತ್ತಿಲ್ಲೇ ನವ್ವ ಶಿಶುನಳ ಸರಿ ಪಸಾಯವರು ಗೊತ್ತಿಲ್ಲೇ ನವ್ವ ಶಿಶುನಳ ಸರಿ ಪಸಾಯವರು ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡಲವ್ವ ಚಂದಕ್ಕ ತಂದೇನೆ ತಂಗಿ ನೀರಿಗೆ ಬಂದೀನಿ ಚಂದಕ್ಕ ತಂದೇನೆ ತಂಗಿ ನೀರಿಗೆ ಬಂದೀನಿ ಕೇಳುಗರೆ ಇದುವರೆಗೆ ಏಕ್ತಾರಿ ಪದಗಳನ್ನು ತುಮ್ಮರಗುದ್ದಿಯ ಮರೆಪ್ಪ ದಾಸರ್ ಹಾಗೂ ಸಂಗಡಿಗರಿಂದ ಕೇಳಿದಿರಿ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಇದಾಗಿತ್ತು ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ